ಈಗೇನಾಗ್ತದೆ, ಸಮುದ್ರದಲ್ಲಿರ್ತಕ್ಕಂಥ ಮೀನುಗಳು, ನಮ್ಮ ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಸಮುದ್ರದಲ್ಲಿರ್ತಕ್ಕಂಥ ಮೀನುಗಳು ಈ ಒಂದು ಸಲ್ನಿಟಿಗೆ ಅಥವಾ ಟೆಂಪ್ರೇಚರ್ಗೆ ಹೊಂದ್ಕೊಂಡ್ಬಿಟ್ಟಿರ್ತವೆ. ಇದರಲ್ಲಿ ಏನಾದರೂ ತಡ್ಕೊಳ್ಳಾರದಷ್ಟು ಇದು ಆದಾಗ, ವ್ಯತ್ಯಾಸಗಳು ಕಂಡು ಬಂದಾಗ ಅವುಗಳಿಗೆ ಸಾಕಷ್ಟು ತೊಂದರೆ ಆಗ್ತದೆ. ಉದಾಹರಣೆಗೆ ನಿಮಗೆ ಎವಾಪರೇಷನ್ ಲಾಸ್ ಜಾಸ್ತಿ ಆಗುತ್ತೆ. ಎವಾಪರೇಷನ್ ಲಾಸ್ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ, ಸಲ್ನಿಟಿ ಜಾಸ್ತಿಯಾಗಿ ಹೋಗ್ತದೆ. ಸಲ್ನಿಟಿ ಜಾಸ್ತಿ ಆದಾಗ ಏನಾಗುತ್ತೆ, ಈಗ ನಮ್ಮಲ್ಲಿ ನಮ್ಮ ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಮೀನುಗಳು ಏನು ಮಾಡ್ತವೆ ಅಂದರೆ, ಅವು ಬೇರೆ ಎಲ್ಲಿ ಅವಕ್ಕೆ ಸೂಕ್ತವಾದ ಅಲ್ಲಿ ಹುಡ್ಕೊಂಡು ಹೋಗ್ತವೆ, ಮೈಗ್ರೇಟ್ ಆಗ್ತವೆ ವಲಸೆ ಹೋಗ್ತವೆ. ಅವಾಗ ಏನಾಗುತ್ತೆ, ನಮ್ಮ ಒಂದು ಮೀನುಗಾರರಿಗೆ ಸಿಗ್ತಕ್ಕಂಥ ಮೀನುಗಳು ಕಡಿಮೆ ಆಗ್ತವೆ. ಯಾರಿಗೂ ಸಿಕ್ಬಿಡ್ತದೆ, ಎಲ್ಲೋ ಹೋಗಿ ಸಿಕ್ಕುತ್ತೆ. ಉದಾಹರಣೆಗೆ ನಮ್ಮ ಕರ್ನಾಟಕದ ಇರ್ಬೋದು, ಬೇರೆ ರಾಜ್ಯಕ್ಕೆ ಹೋಗ್ಬೋದು, ಅಥವಾ ಬೇರೆ ರಾಜ್ಯಗಳಿಗೆ ಹೋಗ್ಬೋದು, ಬೇರೆ ಶ್ರೀಲಂಕಾಕ್ಕೆ ಹೋಗ್ಬೋದು, ಪಾಕಿಸ್ತಾನಕ್ಕೆ ಹೋಗ್ಬೋದು, ಬಾಂಗ್ಲಾದೇಶಕ್ಕೆ ಹೋಗ್ಬೋದು. ಈ ತರ ಈ ನಮ್ಮ ಈ ಒಂದು ಹವಾಮಾನ ಬದಲಾವಣೆ ನಮ್ಮ ದೇಶದಾಗಿರ್ಬೋದು ಅಥವಾ ಇದೇ ತರ ಪ್ರಪಂಚ ವಿಶ್ವದ ಬೇರೆ ಬೇರೆ ದೇಶಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಈ ಒಂದು ದೃಷ್ಟಿನಲ್ಲಿ. ಎರಡನೇದು ಅಂದರೆ, ನಮಗೆ ಸಲ್ನಿಟ್ಟಿ ಯಾವಾಗ ನಮಗೆ ಉಪ್ಪಿನಂಶ ಜಾಸ್ತಿ ಆಗುತ್ತಲ್ಲ, ಅವಾಗ ಏನಾಗುತ್ತೆ ಅಂದರೆ ಅವಕ್ಕೆ ತಡ್ಕೊಳ್ಳೋ ಶಕ್ತಿ ಇಲ್ಲದೇ ಇದ್ದಾಗ ಒಂದು ಶಾಕ್ ಆಗ್ಬಿಡುತ್ತೆ. ಒಂದು ಸರಿ ಕೆಲವು ಸರಿ ಅವಕ್ಕೆ ಶಾಕ್ ಆದಾಗ ಏನಾಗುತ್ತೆ, ಅವಾಗ ಬದುಕುಳಿಯೋದ್ರ ಮೇಲೆ ಅದು ಪರಿಣಾಮ ಬೀರ್ತದೆ. ಮೂರನೇದು ಏನಾಗುತ್ತೆ ಅಂದರೆ, ಈ ಜಾಸ್ತಿ ಸೂರ್ಯನ ಕಿರಣ ಜಾಸ್ತಿ ಬಿತ್ತು ಅಂತ ಇಟ್ಕೊಳ್ರಿ, ಜಾಸ್ತಿ ಬಿದ್ದಾಗ ಏನಾಗ್ಬಿಡುತ್ತೆ ಅಂದರೆ ನಮಗೆ ಈ ಕಿರಣ ಜಾಸ್ತಿ ಆದಾಗ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ, ಪ್ರಾಥಮಿಕವಾಗಿ ಏನು ನೈಸರ್ಗಿಕವಾಗಿ ಉತ್ಪತ್ತಿ ಆಗ ಮೀನಿಗೆ ಬೇಕಾಗಿರ್ತಕ್ಕಂಥ ಆಹಾರ ಉತ್ಪತ್ತಿ ಆಗುತ್ತಲ್ಲ, ಅದು ಜಾಸ್ತಿ ಆಗ್ಬಿಡುತ್ತೆ. ಪ್ಲಾಂಕ್ಟನ್ ಅಂತ ಹೇಳ್ತೀವಿ, ಪಾಚಿ ಅದೆಲ್ಲ ಜಾಸ್ತಿ ಆಗುತ್ತೆ. ಪಾಚಿ ಅದೆಲ್ಲ ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ ನಮಗೆ, ಅದು ಅವಶ್ಯಕತೆಗಿಂತ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ಒಂದು ಬೇರೆ ಬೇರೆ ಥರ ರೆಡ್ ಟೈಡ್ ಅಂತ ಕೇಳಿರ್ಬೋದು ನೀವೆಲ್ಲ. ಸಾಮಾನ್ಯವಾಗಿ ಹಾಲಿಗೆ ಪಾಚಿ ಬೆಳೀತದಲ್ಲ, ಅದು ಜಾಸ್ತಿಯಾಗಿ ಮೀನುಗಳು ಸತ್ತೋಗೋ ಇದಿರ್ತದೆ ಅದು. ಆಮೇಲೆ ಹಾಲಿಗೆ ಜಾಸ್ತಿ ಬೆಳೆದಾಗ, ರೆಡ್ ಆಲ್ಗೆಗಳಲ್ಲಿ ಜಾಸ್ತಿ ಬೆಳೆದಾಗ ಒಂದ್ಸರಿ ಅದು ವಿಷ ಬರುತ್ತೆ, ಅದರಲ್ಲಿ ನಮಗೆ ನಾನಾ ಥರದ್ದು ವಿಷಯಗಳು ಅಂತ ಮನುಷ್ಯನ ಅದನ್ನ ಆ ಅಂತ ಮೀನನ್ನು ತಿಂದಾಗ ನಾವೇನಾಗುತ್ತೆ, ನಮ್ಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ಬೋದು ಅಥವಾ ಡೆತ್ ಆಗ್ಬೋದು ಅಥವಾ ಬೇರೆ ಬೇರೆ ಥರದ ಕಾಯಿಲೆಗಳು, ನ್ಯೂರೋಟಾಕ್ಸಿನ್ ಅಂತ ಹೇಳ್ತೀವಿ, ಅದಾಗ್ಬೋದು. ನಾನಾ ಥರದ ರೋಗಗಳಿಗೆ ನಾವು ತುತ್ತಾಗ್ತೀವಿ. ಅದ್ರ ಜೊತೆಗೆ ಈ ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಇವು ಕಲ್ಗ ಅಂತ ಹೇಳ್ತೀವಲ್ಲ, ಅದು ಕಪ್ಪೆ ಚಿಪ್ಪು ಅಂತ ಹೇಳ್ತೀವಲ್ಲ, ಕಪ್ಪೆ ಚಿಪ್ಪುಗಳು ಕೂಡ ಅವನ್ನು ತಿಂದಿರ್ತವೆ. ಸೊ ಅವಾಗೇನಾಗುತ್ತೆ ನಮಗೆ ಪಾಯ್ಸನಸ್ ಶೆಲ್ ಫಿಶ್ ಪಾಯ್ಸನಿಂಗ್ ಅಂತ ಆಗ್ತದೆ. ಓಕೆ, ಸೊ ಇಂಥವೆಲ್ಲ ತಿಂದಾಗ ಏನಾಗುತ್ತೆ, ಸಾಮಾನ್ಯ ವಾಮಿಟಿಂಗ್ ಆಗೋದು ಅಥವಾ ಡಯರಿ ಆಗೋದು ಅಥವಾ ನ್ಯೂರೋಟಾಕ್ಸಿನ್ ನಮ್ಮ ನರಮಂಡಲದ ಮೇಲೆ ಪರಿಣಾಮ ಬರುತ್ತೆ, ಇವೆಲ್ಲ ಕೂಡ ಸಮುದ್ರದಲ್ಲಿ ಹವಾಮಾನ ವೈಪರೀತ್ಯದಿಂದ ಆಗ್ತಕ್ಕಂಥದ್ದು ಒಂದು. ಎರಡನೇದು ಅಂತಂದರೆ, ಈ ಸಾಮಾನ್ಯವಾಗಿ ಸಮುದ್ರದಲ್ಲಿ ಬಿರುಗಾಳಿ ಬೀಸ್ತಾ ಇರ್ತದೆ ಯಾವಾಗಲೂ ಕೂಡ, ಇದು ನಮಗೆಲ್ಲ ಸೈಕ್ಲೋನ್ ಅಂತ ಹೇಳ್ತೀವಲ್ಲ, ಅದೇ ಬಿರುಗಾಳಿ ಜಾಸ್ತಿ ಆದಾಗ ಏನಾಗುತ್ತೆ, ಮೀನು ಹಿಡಿಯಲಿಕ್ಕೆ ಆಗೋದಿಲ್ಲ, ಮೀನು ಹಿಡಿಯಲಿಕ್ಕೆ ಆಗೋದಿಲ್ಲ. ಒಂದು ಸಮುದ್ರಕ್ಕೆ ಅಂದ್ರೆ ಇದು ಸಮುದ್ರ ಮೀನುಗಾರಿಕೆ ಮೇಲೆ ಯಾವ ರೀತಿ ಹವಾಮಾನ ಬದಲಾವಣೆ ಪ್ರಭಾವ ಬೀರ್ತದೆ ಅಂತ ನಾವು ಹೇಳಿದಾಗ ಇದು ನಾವು ನೀವು ಹೇಳ ಗಮನಿಸಬೇಕಾಗಿದೆ ಒಂದು ಅಂಶ. ಯಾಕಂದ್ರೆ ಬಿರುಗಾಳಿ ಜಾಸ್ತಿ ಬಂದಾಗ ಅಲ್ಲಿ ಏನಾಗುತ್ತೆ, ಮೀನು ಹಿಡಿಯಲಿಕ್ಕೆ ದೋಣಿನಲ್ಲಿ ಹೋಗಿರ್ತಾರೆ, ಆ ದೋಣಿಗಳು ವಾಪಸ್ಸೇ ಬರೋದಲ್ಲ ಕೆಲವು ಸರಿ, ಅಷ್ಟು ಬಿರುಗಾಳಿ ಎದ್ದಿರುತ್ತೆ, ಮಡಚೋಗ್ಬಿಡ್ತವೆ, ಅನಾಹುತ ಆಗುತ್ತೆ. ಆಮೇಲೆ ಜಾಸ್ತಿ ಕೆಳಗಿನ ನೀರು ಮೇಲೆ ನೀರು ಜಾಸ್ತಿ ಆಗೋದ್ರಿಂದ ಅಲ್ಲಿ ನೀರಿನ ಒಂದು ಗುಣಮಟ್ಟದಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಆಮೇಲೆ ಇದು ಪೂರಕವಾಗಿರಲ್ಲ, ಮೀನನ್ನು ಹಿಡೀಲಿಕ್ಕೆ ಒಂದು ಪೂರಕವಾಗಿರಲ್ಲ, ಅಂಥ ಒಂದು ಸಂದರ್ಭನೂ ಕೂಡ ಒದಗಿ ಬರುತ್ತೆ. ಎಷ್ಟೋ ಸರಿ ನಾವು ಮೀನುಗಾರರನ್ನ ನಾವು ಕಳ್ಕೊಂಡಿರ್ತೀವಿ. ಆಮೇಲೆ ಮೀನು ಉತ್ಪತ್ತಿನೂ ಕೂಡ ಕಡಿಮೆ ಆಗುತ್ತೆ. ಈಗ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಇದೇ ಥರ ಬಿರುಗಾಳಿ ಎಲ್ಲ ಬೀಸಿದಾಗ ಕಡಿಮೆ ಆದಾಗ ಒಟ್ಟಾರೆ ನಮ್ಮ ದೇಶದ ಮೀನು ಉತ್ಪತ್ತಿನಲ್ಲೇ ಕಡಿಮೆ ಬರುತ್ತೆ. ಉತ್ಪತ್ತಿ ಕಡಿಮೆ ಆದಾಗ ಏನಾಗುತ್ತೆ, ಬೆಲೆ ಜಾಸ್ತಿ ಆಗುತ್ತೆ. ಬೆಲೆ ಜಾಸ್ತಿ ಆದಾಗ ಏನಾಗುತ್ತೆ, ಮೀನುಗಳನ್ನ ತಿನ್ನೋಕ್ಕಾಗಲ್ಲ ಒಂದು. ಆಮೇಲೆ ನಮ್ಮ ಆಹಾರ ಸುಭದ್ರತೆಗೆ ಒಂದು ಇದು ಬೇಕಲ್ಲ, ಫುಡ್ ಸೆಕ್ಯೂರಿಟಿ ಇಲ್ಲ, ಸೆಕ್ಯೂರಿಟಿ ಇರೋದಿಲ್ಲ, ಆಹಾರ ಸುಭದ್ರತೆಗೆ ಒಂದು ದೊಡ್ಡ ಇದು ಕೊಡ್ತದೆ, ಅನಾಹುತ ಆಗುತ್ತೆ. ಈ ಎಲ್ಲ ಕಾರಣಗಳು ಇದಾಗುತ್ತೆ. ಸೊ ಈ ರೀತಿಯಾಗಿ ನಾವು ಸಮುದ್ರದಲ್ಲಿ ನಾವು ಯಾವ ಹವಾಮಾನ ಬದಲಾವಣೆಯಿಂದ ಯಾವ ಥರ ನಾವು ಆಗ್ತವೆ ಅನ್ನೋದನ್ನು ಗಮನಿಸ್ಬೋದು. ನಾವು ಕುಂತು ಸಮುದ್ರ ದೂರ ಇರುತ್ತೆ, ಹೌದು, ಏ ಅದು ಈ ಹವಾಮಾನ ಸಮುದ್ರದ ಕಡೆ ಬದಲಾವಣೆ ಅದ್ರ ನಮ್ಗೇನಾಗ್ತದೆ ಅಂತ ನಾವು ಈ ತರ ವಿಚಾರ ಮಾಡ್ಕೊಂಡ್ಬಿಡ್ತೇವೆ. ನಾವು ಗದ್ದೆಯಲ್ಲಿ ಭತ್ತ ಬೆಳಿತೇವೆ ಅಥವಾ ಇನ್ನೇನೋ ಬೆಳೆ ಬೆಳಿತೇವೆ, ತರಕಾರಿ ಬೆಳಿತೇವೆ, ಹಣ್ಣು ಗಿಡ ಬೆಳಿತೇವೆ, ಬೆಳ್ಕೊಂತ ಹೋಗ್ತೇವೆ ನಾವು. ಆದರೆ ಇದು ದೂರದೃಷ್ಟಿಯ ಒಂದು ವಿಚಾರ ಮಾಡಿದಾಗ ಅಲ್ಲಿ ಏನು ಸಮುದ್ರದಲ್ಲಿ ಏರಿಳಿತ ಹವಾಮಾನ ಅದು ನಮಗೆ ಎಲ್ಲ ಪ್ರದೇಶಗಳಿಗೂ ಬಂದು ತಟ್ಟಾಕ ಅದೊಂದು ಮಾತ್ರ ಅಲ್ಲ, ಸಮುದ್ರದಲ್ಲಾಗಿರ್ತಕ್ಕಂಥ ಹವಾಮಾನ ಬದಲಾವಣೆಯಿಂದ ಏನು ವೈಪರೀತ್ಯಗಳು ನಾವು ಕಂಡು ಬರ್ತವಲ್ಲ, ಅವು ನಮ್ಮ ಒಳನಾಡಿನಲ್ಲೂ ಕೂಡ ನಮಗೆ ಇನ್ಫ್ಲುಯೆನ್ಸ್ ಆಗ್ತವೆ. ಯಾಕಂದರೆ ಕೆಲವು ಸರಿ ಮಳೆ ಜಾಸ್ತಿ ಆಗುತ್ತೆ, ಕೆಲವು ಸರಿ ಮಳೆಗಾಲ ಬರಗಾಲ ಬಂದ್ಬಿಡುತ್ತೆ. ಇದೆಲ್ಲ ಸಮುದ್ರದಲ್ಲಾಗ್ತಕ್ಕಂಥ ಬದಲಾವಣೆಗಳು ನಮ್ಮ ಒಳನಾಡಿನ ಮೀನುಗಾರಿಕೆ ಒಂದಲ್ಲ, ಒಳನಾಡಿನ ಕೃಷಿ ಮೇಲೆ ಅಥವಾ ಒಳನಾಡಿನ ಜನ ಒಂದು ನಮ್ಮ ಒಟ್ಟಾರೆ ಜೀವನದ ಮೇಲೆ ಪರಿಣಾಮ. ಆರೋಗ್ಯ ಎಲ್ಲದರ ಮೇಲೆ, ನಿತ್ಯ ಜೀವನ ಎಲ್ಲದರ ಮೇಲೆ ದೊಡ್ಡ ಪರಿಣಾಮ ಅನಾಹುತ ಕೊಡ್ತದೆ. ಇನ್ನೊಂದು ಡಾಕ್ಟರ್ ಪ್ರಭುದೇವ್ ಅವರೇ, ಸಮುದ್ರದಲ್ಲಿ ಮೀನು ಕೃಷಿಯನ್ನ ಯಾವ ರೀತಿ ಕೈಗೊಳ್ತಾ ಇದ್ದಾರೆ ಮತ್ತೆ ಗಮನಾರ್ಹ ಬದಲಾವಣೆ ಯಾವ ರೀತಿ ನಾವು ಇದಕ್ಕೆ ಪೂರಕವಾಗಿದೆ ಅಂತ ನಾವು ತಿಳ್ಕೊಬೇಕು. ಸಮುದ್ರದಲ್ಲಿ ಇಷ್ಟು ದಿನ ನಾವೆಲ್ಲ ಅನ್ಕೊಂಡಿರ್ತೀವಿ ಏನಂದ್ರೆ ಸಮುದ್ರದಲ್ಲಿ ಮೀನು ಮಾತ್ರ ಹಿಡಿಲಿಕ್ಕೆ ಬರ್ತದೆ ಅಂತ. ಹೌದು, ಮೀನು ಹಿಡಿದ ತರಬಹುದು, ಅಲ್ಲಿ ಮೀನು ಹೆಂಗ್ ಕೃಷಿ ಮಾಡ್ತಾರೆ ಅಂತ. ಇದು ಒಂದು ಏನಪ್ಪಾ ಅಂದ್ರೆ ಹೊಸ ತಂತ್ರಜ್ಞಾನದಲ್ಲಿ ಮೀನನ್ನ ಸಮುದ್ರದಲ್ಲೂ ಕೂಡ ಪಂಜರಗಳನ್ನ ಹಾಕಿ, ದೊಡ್ಡ ದೊಡ್ಡ ಪಂಜರಗಳು ಹಾಕಿ ಸಾಕಬಹುದು ಪಂಜರಗಳಲ್ಲಿ. ಅದ್ರಾಗ ಕೂಡ ಏನಾಗುತ್ತೆ ಅಂದ್ರೆ ಒಂದ್ ಯಾವ್ದೊಂದು ಪ್ರೊಟೆಕ್ಟೆಡ್ ಏರಿಯಾ ಅಂತ ಬರುತ್ತೆ ಅಂತ ಇಟ್ಕೊಳ್ಳಿ, ಯಾವ್ದೊಂದು ಸಮುದ್ರದಲ್ಲಿ ಕೊರಕಲ್ ಇರ್ತದೆ, ಅಲ್ಲಿ ಗಾಳಿಯ ಒಂದು ಹವಾಮಾನ ಬದಲಾವಣೆ ಕಡಿಮೆ ಇರ್ತದೆ, ಕಡಿಮೆ ಇರುತ್ತೆ. ಮತ್ತೆ ಯಾವ್ದೇ ಒಂದು ಬೋಟ್ಗಳಾಗ್ಲಿ ಯಾವ್ದು ಬರೋದಿಲ್ಲ, ಪ್ರಯಾಣ ಮಾಡಲ್ಲ ಅಲ್ಲಿ, ಹಾಳನು ಇರುತ್ತೆ. ಅಂತದ್ರಲ್ಲಿ ಪಂಜರಗಳನ್ನ ಹಾಕ್ತಾರೆ, ಪಂಜರಗಳನ್ನ ದೊಡ್ಡ ದೊಡ್ಡ ಆಂಕರ್ ಗಳೆಲ್ಲ ಹಾಕಿ ಪಂಜರಗಳ ಹಾಕಿ ಅದ್ರಲ್ಲಿ ಮೀನು ಬಿಟ್ಟು ನಮ್ ಬೆಲೆ ಬಾಳ್ತಕ್ಕಂತ ಮೀನುಗಳನ್ನ ಸಾಕ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಹವಾಮಾನ ಬದಲಾವಣೆ ಆದಾಗ ನಾನು ಆಗ್ಲೇ ತಿಳಿಸಿದಾಗ, ಒಂದು ಮೊದಲನೇ ವ್ಯತ್ಯಾಸ ಉಷ್ಣಾಂಶದಲ್ಲಿ ಏರುಪೇರು ಆಗೋದು, ಎರಡನೇದು ಸಲಿನಿಟಿನಲ್ಲಿ ಅಂದ್ರೆ ಉಪ್ಪಿನ ಅಂಶದಲ್ಲಿ ಬದಲಾವಣೆ ಆಗೋದು, ಮೂರನೇದು ಅಂತ ಹೇಳಿದ್ರೆ ನಮ್ಮ ಅಲ್ಲಿ ಆ ನೈಸರ್ಗಿಕ ಆಹಾರ ಉತ್ಪತ್ತಿನಲ್ಲಿ ಬದಲಾವಣೆ ಆಗೋದು, ನಾಲ್ಕನೇದು ಅತಿ ಮುಖ್ಯವಾಗಿ ಅಂದ್ರೆ ಬಿರುಗಾಳಿ ಬರೋದು. ಬಿರುಗಾಳಿ ಏನಾದರೂ ಅಲ್ಲಿ ಅದು ನಮ್ಮ ಈ ಪಂಜರಗಳನ್ನು ಹಾಕಿರ್ತಾರೆ ಪ್ರದೇಶದಲ್ಲಿ, ಏನಾದರೂ ಜಾಸ್ತಿ ಬಿರುಗಾಳಿ ಎದ್ದಾಳ್ತು ಅಂದ್ರೆ ಆ ಪಂಜರಗಳೇ ನಾಶ ಆಗೋಬಿಡುತ್ತೆ, ಮೀನುಗಳು ಸಮುದ್ರಕ್ಕೆ ಹೋಗ್ಬಿಡ್ತವೆ ಕಂಪ್ಲೀಟ್. ಕೆಲವಾರು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಆ ಪಂಜರಗಳು ನಮ್ಗೆ ಸಿಗದೇ ಇಲ್ಲ, ಅಷ್ಟೊಂದು ಆರ್ಥಿಕ ಲಾಸ್ ಆಗುತ್ತೆ, ಆರ್ಥಿಕವಾಗಿ ನಮಗೆ ನಷ್ಟ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಅವ್ರು ಯಾರ ಈಗ ಅದೊಂದು ಎಂಟರ್ಪ್ರಿನರ್ಸ್ ತಗೊಂಡಿರ್ತೀವಲ್ಲ, ಸೊ ಅದ್ರ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಅದ್ರ ಜೊತೆಗೆ ನಾವು ಒಳ್ಳೆ ತೊಡಗಿಸಿರ್ತಾರೆ ಒಂದು, ಎರಡನೇದು ಅಲ್ಲಿ ಸಾಕ್ತಕ್ಕಂಥ ಮೀನಿಗೆ ಒಳ್ಳೆ ಬೆಲೆ ಇರುತ್ತೆ, ಆ ಮೀನುಗಳನ್ನ ನಾವು ಆಮದು ಮಾಡಬಹುದು ಬೇರೆ ದೇಶಗಳಿಗೆ. ಅವಾಗ ಏನಾಗುತ್ತೆ, ವಿದೇಶಿ ವಿನಿಮಯ ನಮಗೆ ಕಡಿಮೆ ಆಗುತ್ತೆ, ವಿದೇಶಿ ವಿನಿಮಯ ಕಡಿಮೆ ಆದ ತಕ್ಷಣ ನಮ್ದು ಆರ್ಥಿಕತೆ ಮೇಲೆ ಹೋಗುತ್ತೆ. ಆಮೇಲೆ ನಮ್ಮ ದೇಶದಲ್ಲಿ ತಿನ್ಲಿಕ್ಕೆ ಮೀನು ದೊರೆಯೋದು ಕಡಿಮೆ ಉಂಟಾಗುತ್ತೆ, ಪ್ರತಿಯೊಂದು ಕೂಡ ಒಂದಕ್ಕೊಂದು ಲಿಂಕ್ ಇರುತ್ತೆ. ಇವೆಲ್ಲ ಕೂಡ ಹವಾಮಾನ ಬದಲಾವಣೆ ಮೇಲೆ ಪರಿಣಾಮ ಬೀರುತ್ತೆ. ಎಷ್ಟೊಂದು ಸೂಕ್ಷ್ಮವಾಗಿರ್ತದೆ, ಗಮನಿಸಬೇಕು. ಹವಾಮಾನ ಬದಲಾವಣೆ ಅಂತ ನಾವು ಸುಮ್ಮನೆ ಹೇಳ್ಕೊಂತ ಕುಂತ್ಬಿಡ್ತೇವೆ. ಇಲ್ಲ ಡಾಕ್ಟರ್ ಪ್ರಭುದೇವರೇ, ತಾವು ಹೇಳಿದ ಉತ್ತರ ನಿಜವಾಗೂ ಮೈ ನವಿರಡಿಸುತ್ತೆ. ನಮ್ಮ ಅನಾಹುತ ಎಷ್ಟು ಭಯಾನಕವಾಗಿದೆ ಅಂತ ಕೂಡ ನಮಗೆ ಕಂಡು ಬರ್ತದೆ. ಇನ್ನೊಂದು ಡಾಕ್ಟರ್ ಪ್ರಭುದೇವರೇ, ಹಿನ್ನೀರು ಅಥವಾ ಕಳವೆ ಪ್ರದೇಶ ಅಥವಾ ಎಸ್ಚರಿ ಪ್ರದೇಶಗಳಲ್ಲಿ ಮೀನುಗಾರಿಕೆ ಮೇಲೆ ಯಾವ ರೀತಿಯ ಒಂದು ಹವಾಮಾನ ಬದಲಾವಣೆ ಕಂಡು ಬರ್ತಾ ಇದೆ ಮತ್ತು ಅದು ಏನು ಸಂಬಂಧ ಉಂಟು ಅದಕ್ಕೆ? ಇದು ಬಹಳಷ್ಟು ಮುಖ್ಯವಾದ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈ ಅಳಿವೆ ಪ್ರದೇಶ ಅಂತಂದ್ರೆ ನಮಗೆ ಸಾಮಾನ್ಯವಾಗಿ ನದಿಗಳು ಸಮುದ್ರವನ್ನ ಮುಟ್ಟ ಒಂದು ಜಾಗ ಅಂದ್ರೆ ಸೇರುವಂತ ಜಾಗ. ಇಲ್ಲಿ ಬಹಳಷ್ಟು ವ್ಯತ್ಯಾಸ ಇರುತ್ತೆ, ಯಾಕಂದ್ರೆ ಇದು ಈ ಪ್ರದೇಶ ಏನಿದೆಯಲ್ಲ ಸಮುದ್ರ ನೀರಿಗಿಂತ ಭಿನ್ನವಾಗಿರುತ್ತೆ, ಅಥವಾ ನಮ್ಮ ಫ್ರೆಶ್ ವಾಟರ್ ಅಂದ್ರೆ ಸಿಹಿ ನೀರಿಗಿಂತ ಭಿನ್ನವಾಗಿರುತ್ತೆ. ಇವೆರಡರ ನಡುವೆ ಈ ವಾತಾವರಣ ಇರುತ್ತೆ, ಅದು ಹೊಸ ವಾತಾವರಣ. ಹೊಸ ವಾತಾವರಣ ಅಂದ್ರೆ ಸಿಹಿ ನೀರು ಉಪ್ಪು ನೀರು, ಉಪ್ಪು ನೀರು ಎರಡು ಕೂಡಿ ಒಂದು ಮಿಶ್ರಣವಾಗಿರುತ್ತೆ. ಇಲ್ಲಿ ಈ ಮಿಕ್ಸ್ಡ್ ಕಾಫಿ ಅಥವಾ ಮಿಕ್ಸ್ಡ್ ಟೀ ಅಂತೀವಲ್ಲ ಹಾಗೆ ಆ ತರ ಇರುತ್ತೆ. ಇಲ್ಲಿ ಒಂದು ಇದು ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಬೇರೆ ತರನೇ ಒಂದು ವಾತಾವರಣ ಸೃಷ್ಟಿಯಿರುತ್ತೆ. ಅಂದ್ರೆ ಇಲ್ಲಿ ಡಾಕ್ಟರ್ ಪ್ರಭುದೇವರೇ, ಆ ಒಂದು ಪ್ರದೇಶದಲ್ಲಿ ಬೆಳೆದಂತ ಮೀನುಗಳು ಸಿಹಿ ನೀರಲ್ಲೂ ಬದುಕ್ತವೆ ಮತ್ತೆ ಉಪ್ಪು ನೀರಲ್ಲೂ ಬದುಕ್ತವೆ, ಎರಡು ವಾತಾವರಣಕ್ಕೆ ಹೊಂದ್ಕೊಂಡು ಬದುಕಂತ ಒಂದು ಉತ್ಪತ್ತಿ ಆಗುವಂತ ಪ್ರದೇಶ ತಡ್ಕೊಳ್ಳೋ ಒಂದು ಶಕ್ತಿ ಇರುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನಾವು ಹವಾಮಾನ ಬದಲಾವಣೆ ಯಾವ ತರ ನಿಮ್ ಸಂಬಂಧ ಇದೆ ಅಂತ ಕೇಳಿದ್ರೆ ನನಗೆ, ಹೌದು ಈ ಉದಾಹರಣೆಗೆ ನಮ್ಗೆ ಬರಗಾಲ ಬಂತು ಅಂತ ಇಟ್ಕೊಂಡ್ರೆ ಮಳೆಗಾಲನೇ ಇರೋದಿಲ್ಲ, ಮಳೆ ಇಲ್ಲ, ಮಳೆಗಾಲ ಇಲ್ಲದ ಇದ್ದಾಗ ಏನಾಗುತ್ತೆ, ಸಮುದ್ರದ ನೀರು ಜಾಸ್ತಿ ನೀರು ಇದಕ್ಕೆ ಒಳವೆ ಪ್ರದೇಶಕ್ಕೆ ಬರುತ್ತೆ, ಪ್ರಮಾಣದಲ್ಲಿ ಬರಬೇಕಾಗಿತ್ತು ಜಾಸ್ತಿ ಪ್ರಮಾಣದಲ್ಲಿ ಬರುತ್ತೆ, ಸಿಹಿ ನೀರಿನ ಪ್ರಮಾಣನೇ ಇಲ್ಲ, ಪ್ರಮಾಣನೇ ಇಲ್ಲ. ಅವಾಗ ಏನಾಯ್ತು, ಉಪ್ಪಿನ ಅಂಶ ಜಾಸ್ತಿ ಆಗುತ್ತೆ. ಹೌದು ಹೌದಾ, ಉಪ್ಪಿನ ಅಂಶ ಅದು ಅವು ತಡ್ಕೊಳ್ಳೋ ಶಕ್ತಿಗಿಂತ ಜಾಸ್ತಿ ಇದ್ದಾಗ ಅದು ಸಾಮಾನ್ಯ ಬದುಕುಳಿಯೋದಕ್ಕೆ ಅಥವಾ ಮೈಗ್ರೇಷನ್ ಆಗ್ಬಿಡುತ್ತೆ, ಬೇರೆ ಕಡೆಗೆ ಉತ್ಪಾದನೆ ಕಡಿಮೆ ಉತ್ಪಾದನೆ ಕಡಿಮೆ ಆಗುತ್ತೆ, ಮೀನುಗಳ ಒಂದು ಉತ್ಪತ್ತಿ ಕಡಿಮೆ ಆಗ್ಬಿಡುತ್ತೆ, ಅಥವಾ ಇಲ್ಲಿದ್ದ ಮೀನುಗಳು ತಮಗೆ ಅನುಕೂಲವಾದ ವಾತಾವರಣವನ್ನು ಹುಡುಕೊಂಡು ಎಲ್ಲರೂ ಬೇರೆ ಕಡೆ ಹೋಗ್ಬಿಡ್ತಾರೆ. ಬರಗಾಲ ಬಂದಾಗ ಏನಾಗುತ್ತೆ, ಮಳೆ ಜಾಸ್ತಿ ಬರಲಿಲ್ಲ ಅಂತ ಅಂದ್ರೆ ಈ ಒಳಹರಿವು ಸಿಹಿ ನೀರಿನ ಒಳಹರಿವು ಎಸ್ಚುರಿ ಕಡೆಗೆ ಬರೋದಿಲ್ಲ. ಅವಾಗ ಏನಾಗುತ್ತೆ, ಬಹಳಷ್ಟು ಏರುಪೇರು ಆಗ್ತವೆ. ಒಂದು ವಾಟರ್ ಕ್ವಾಲಿಟಿ ಅಂತ ಹೇಳ್ತೀವಿ ನಾವು, ಅಂದ್ರೆ ನೀರಿನ ಗುಣಮಟ್ಟದಲ್ಲಿ ಆಮ್ಲಜನಕದ ಕೊರತೆ ಉಂಟಾಗ್ತದೆ, ಆಮೇಲೆ ನೈಸರ್ಗಿಕ ಆಹಾರ ಉತ್ಪತ್ತಿ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗ್ತವೆ, ಅದಾದ್ಮೇಲೆ ನಮ್ಗೆ ಸಲಿನಿಟಿ ಜಾಸ್ತಿ ಆಗುತ್ತೆ, ಉಪ್ಪಿನಂಶ ಜಾಸ್ತಿ ಆಗುತ್ತೆ, ಆಮೇಲೆ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ಕೂಡ ಇವೆಲ್ಲ ತಡ್ಕೊಳ್ಳೋ ಒಂದು ಶಕ್ತಿ ಇಲ್ಲದೆ ಇದ್ದಾಗ ಮೀನಿನ ಒಟ್ಟಾರೆ ಉತ್ಪತ್ತಿ ಕಡಿಮೆ ಆಗುತ್ತೆ. ಆಮೇಲೆ ಒಂದನ್ನ ಈ ಎಸ್ಚುರೀಸ್ ನಾವ್ ಏನ್ ಹೇಳ್ತೀವಿ ಅಂದ್ರೆ ಕ್ರೆಟಲ್ ಆಫ್ ದಿ ಸಿ ಅಂತ ಹೇಳಿ, ತೊಟ್ಟಿಲು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯವಾಗಿ ಪ್ರಪಂಚದ ಯಾವುದೇ ಒಂದು ದೇಶದಲ್ಲಿ ಹೋದ್ರೆ ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ಮೀನನ್ನು ಉತ್ಪತ್ತಿ ಮಾಡ್ತಾರೆ ಮತ್ತೆ ಮೀನು ಹಿಡಿತಾರೆ. ಯಾಕಂತಂದ್ರೆ ಒಂದು ಈ ಸಮುದ್ರ ಇದು ಸಮುದ್ರ ಮತ್ತು ಸಿಹಿ ನೀರಿನ ನೀರು ಒಂದು ಕಡೆ ಬಂದು ಸೇರ್ಕೊಳ್ತದೆ ಆಮೇಲೆ ಸಾಕಷ್ಟು ಭೂಮಿ ಕಡೆಯಿಂದ ಭೂಮಿ ಮೇಲಿಂದ ನ್ಯೂಟ್ರಿಯಂಟ್ಸ್ ಏನು ಖನಿಜಾಂಶಗಳನ್ನ ಮತ್ತೆ ಇದ್ರದ್ದು ಗೊಬ್ಬರ ಹೊತ್ತು ತಂದು ಅಲ್ಲಿ ಆಗಿರೋದ್ರಿಂದ ನೈಸರ್ಗಿಕ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಅಲ್ಲಿ ಸಮುದ್ರದಲ್ಲಿ ಮೀನು ಮರಿಗಳು ಏನಾಗಿರ್ತಾವಲ್ಲ ಆ ಮರಿಗಳು ಇಲ್ಲಿ ಆಹಾರ ತಿನ್ಲಿಕ್ಕೆ ಆಹಾರಕ್ಕಾಗಿ ಇಲ್ಲಿ ಬಂದು ಬೆಳಿತಾವೆ. ಬೆಳೆದ್ಬಿಟ್ಟು ಮತ್ತೆ ಅವು ಪ್ರೌಢಾವಸ್ಥೆಗೆ ಆದ್ಮೇಲೆ ವಾಪಸ್ ಸಮುದ್ರಕ್ಕೆ ಹೋಗ್ತಾವೆ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ ನಮಗೆ ಇಲ್ಲಿ ಜಾಸ್ತಿ ಮೀನು ಉತ್ಪತ್ತಿ ಆಗುತ್ತೆ. ಸೊ ಈ ತರ ಹವಾಮಾನ ಬದಲಾವಣೆಯಿಂದ ಏನಾಗುತ್ತೆ ಅಂದ್ರೆ ನಮಗೆ ಪೂರ್ತಿ ಇಂಥ ಒಂದು ವಾತಾವರಣದಲ್ಲೇ ಬದಲಾವಣೆ ಕಂಡು ಬರೋದ್ರಿಂದ ಮೀನುಗಾರಿಕೆ ಇರ್ಬೋದು ಅಥವಾ ಮೀನು ಸಾಕಾಣೆ ಬಗ್ಗೆ ಸಾಕಾಣೆ ಮೇಲೆ ಏಕಾಗುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಇಡೀ ನಮ್ಮ ದೇಶದಲ್ಲಿ ಪ್ರಪಂಚದ ಅತಿ ಶ್ರೇಷ್ಠ ಅಥವಾ ಒಂದು ಅತಿ ಉತ್ಕೃಷ್ಟ ಗುಣಮಟ್ಟದ ನಾವು ಸೀಗಡಿನ ನಾವು ಉತ್ಪತ್ತಿ ಮಾಡ್ತೀವಿ ಕರಾವಳಿ ಪ್ರದೇಶದಲ್ಲಿ ಅಳಿವೆ ಪ್ರದೇಶದಲ್ಲಿ ಸೀಗಡಿ ಉತ್ಪತ್ತಿ ಮಾಡೋದ್ರಿಂದ ನಮಗೆ ಆ ಸಾಕಷ್ಟು ರಫ್ತು ಮಾಡ್ತೀವಿ. ರಫ್ತು ಮಾಡೋದ್ರಿಂದ ನಮಗೆ ಸಾಕಷ್ಟು ಇದು ವಿದೇಶಿ ವಿನಿಮಯ ಸಿಗ್ತದೆ. ಮೀನುಗಳಿಗೆ ಭಾಳಷ್ಟು ತೊಂದರೆ ಆಗುತ್ತೆ. ಆಮ್ಲಜನಕದ ಒಂದು ಏನು ಕರಗುವಿಕೆ ನೀರಿನ ಕರಗುವಿಕೆಗೆ ಭಾಳಷ್ಟು ಕಡಿಮೆ ಆಗುತ್ತೆ. ಆಮ್ಲಜನಕ ಇಲ್ಲ ಅಂತ ಅಂದಾಗ ಅದು ಒಂಥರ ಇದರದು ಮೀನುಗಳು ಬದುಕೋದೇ ಕರಗಿರ್ತಕ್ಕಂಥ ಆಮ್ಲಜನಕ ಉಪಯೋಗಿಸ್ಕೊಂಡು ಆಮ್ಲಜನಕ ಕೊರತೆ ಉಂಟಾದಾಗ ಏನಾಗ್ಬಿಡುತ್ತೆ ನಮಗೆ ಆಸ್ಫಿಕ್ಸಿಯೇಷನ್ ಆಗ್ಬಿಡುತ್ತೆ. ಉಸಿರುಗಟ್ಟ ವಾತಾವರಣ ಆಗುತ್ತೆ. ಆಯ್ತು ಡಾಕ್ಟರ್ ಪ್ರಭುದೇವರು ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಈ ಮೀನು ಉತ್ಪಾದನೆ ಮತ್ತು ರಫ್ತಿನಲ್ಲಿ ಮತ್ತೆ ಏನು ಆರ್ಥಿಕತೆ ಮೇಲೆ ಯಾವ್ಯಾವ ತರದ ಒಂದು ಪರಿಣಾಮ ನಮಗೆ ಕಂಡು ಬರ್ತಾ ಇದೆ, ಈ ಒಂದು ಮೀನು ಬೆಳೆಗಾರರಿಗೆ ಎಷ್ಟು ನಷ್ಟ ಆಗ್ಬೋದು, ಅದನ್ನ ನಷ್ಟ ಯಾವ ತರ ಕಡಿಮೆ ಮಾಡ್ಕೋಬಹುದು, ಈ ಎಲ್ಲ ಅತಿ ಸೂಕ್ಷ್ಮವಾದ ಮಾಹಿತಿಯನ್ನ ನಮ್ಮ ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ನೀಡಿದಿರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ ಚಕ್ರವರ್ತಿ ಅವರೇ. ನಮಸ್ಕಾರ. ನಮ್ಮ ಕೇಳುಗರ ಅಭಿಪ್ರಾಯಕ್ಕೆ ದಯವಿಟ್ಟು ಉತ್ತರವನ್ನು ಕೊಡಿ. ಸರಿ, ಎಲ್ಲರಿಗೂ ನಮಸ್ಕಾರ. ಕಳೆದ ಹವಾಮಾನ ಮಿತ್ರ ಪ್ರೋಗ್ರಾಂನ ಕೇಳಿ ಅದಕ್ಕೆ ಸಾಕಷ್ಟು ಮೆಚ್ಚಿ ನಮಗೆ ಸಂದೇಶ ಕಳಿಸಿದ್ದಾರೆ ಸುಮಾರು ರೈತ ಬಾಂಧವರು. ಸೊ ಅವ್ರದ್ದು ಪ್ರತಿಕ್ರಿಯೆಯನ್ನು ನಾನು ಈ ಪ್ರೋಗ್ರಾಮ್ದಲ್ಲಿ ವ್ಯಕ್ತಪಡಿಸುತ್ತೀನಿ. ಮಾಧವ್ ಶೆಟ್ಟಿ ಅವರು ಟಿ ನರಸೀಪುರ ಅವ್ರು ಹೇಳ್ತಾ ಇದ್ದಾರೆ ಈ ಪ್ರೋಗ್ರಾಮ್ ನಮಗೆ ಬಹಳ ಉಪಯೋಗ ಆಗ್ತಾ ಇದೆ, ಯಾಕೆಂದರೆ ನಮ್ಮದು ಹೊಲದಲ್ಲಿ ಏನೇನು ಆಪರೇಷನ್ಸ್ ಇದೆ ಅದನ್ನ ನಾವು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಇದನ್ನ ನಾವು ನಮ್ಮ ಹೊಲಕ್ಕೆ ನಾವು ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ತಿಳಿಸಿದ್ದಾರೆ. ಮತ್ತು ಮಲ್ಕಾಜಪ್ಪ ಹಾವೇರಿಗೆ ಬಾಗಲಕೋಟೆಯಿಂದ ಹೇಳಿದ್ದಾರೆ ಏನು ಮಾಹಿತಿ ಸಿಕ್ಕತ್ತೆ ಈ ಮಳೆದು ಟೆಂಪರೇಚರ್ದು ಆಮೇಲೆ ಬೇರೆ ಎಲ್ಲ ಹವಾಮಾನ ಬಗ್ಗೆ ಎಲ್ಲ ನಮಗೇನು ಮಾಹಿತಿ ಸಿಕ್ಕತ್ತೆ ಅದರಿಂದ ನಮಗೆ ಭಾಳ ಉಪಯೋಗ ಆಗ್ತಾ ಇದೆ. ಇದು ಪ್ರತಿ ವಾರನೂ ಈ ಪ್ರೋಗ್ರಾಮ್ ನಾವು ಕಂಡಕ್ಟ್ ಮಾಡಬೇಕು ಅಂತ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಮುತ್ತು ಅವರು ಮೈಸೂರಿಂದ ಹೇಳ್ತಾ ಇದ್ದಾರೆ ಈ ಮೈಸೂರು ಆಮೇಲೆ ಸುತ್ತಮುತ್ತ ಪ್ರದೇಶದಲ್ಲಿ ಸಾಕಷ್ಟು ರೈತರು ಇದು ಬನಾನಾ ಅಂದರೆ ಬಾಳೆ ಬೆಳೆಸ್ತಾ ಇದ್ದಾರೆ. ಮೊದಲು ಈ ಲೀವ್ ಸ್ಪಾಟು ಆಮೇಲೆ ಪೆನಾಮಾ ವಿಲ್ಟ್ ಅಂತ ಏನು ರೋಗ ಇತ್ತು ಅದು ಜಾಸ್ತಿ ಇರಲಿಲ್ಲ. ಬಟ್ ಇತ್ತೀಚೆಗೆ ಸುಮಾರು 10 ವರ್ಷದಿಂದ ಏನಾಗ್ತಾ ಇದೆ ಅಂದರೆ ಈ ಮಳೆನಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ, ಆಮೇಲೆ ಟೆಂಪರೇಚರ್ನು ಸಾಕಷ್ಟು ಬದಲಾವಣೆ ಆಗಿದೆ. ಸೊ ಇದು ವೇರಿಯೇಷನ್ಸಿಂದ ಈ ಬಾಳೆಗೆ ಸಾಕಷ್ಟು ರೋಗಗಳು ಬರ್ತಾ ಇದೆ. ಅದು ಸುಮಾರು 50%ಗಿಂತ ಹೆಚ್ಚು ಈ ರೋಗಗಳು ಬಾಳೆಗೆ ಅಂಟ್ಕೋತಾ ಇದೆ. ಆಮೇಲೆ ಹುಣಸೂರಿನಲ್ಲಿ, ಹೆಚ್ ಡಿ ಕೋಟೆಯಲ್ಲಿ, ಕೆ ಆರ್ ಪೇಟೆಯಲ್ಲಿ ಸುಮಾರು ಜನ ಈಗ ತಂಬಾಕು ಬದಲು ಈ ಶುಂಠಿ ಆಗಲಿ ಆಮೇಲೆ ಅರ್ಶಿನ ಆಗಲಿ ಸಾಕಷ್ಟು ಕಲ್ಟಿವೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಈ ತೆಂಗು ಆಮೇಲೆ ಅಡಕೆಗೂ ಸಾಕಷ್ಟು ಡ್ರೈ ಆಮೇಲೆ ವಾರ್ಮ್ ಕಂಡೀಷನ್ಸ್ ಬರ್ತಾ ಇದೆ, ಅಂದರೆ ಒಣ ಕಂಡೀಷನ್ಸ್ ಜಾಸ್ತಿ ಇದೆ, ಆಮೇಲೆ ಟೆಂಪರೇಚರ್ ಹೆಚ್ಚಾಗಿದೆ. ಸೊ ಇದರಿಂದ ಏನಾಗಿದೆ, ಜನರು ಟೈಮ್ಲಿ ಇರಿಗೇಷನ್ ಕೊಡೋಕ್ಕಾಗ್ತಾ ಇಲ್ಲ, ಆಮೇಲೆ ಕಪ್ಪು ತಲೆ ಹುಳು ಬಾಧೆ ಸಾಕಷ್ಟು ಜಾಸ್ತಿ ಆಗಿದೆ. ಸೊ ಇದರಿಂದ ಲೀವ್ ಸ್ಪಾಟ್ ಡಿಸೀಸು ಅಂದರೆ ಎಲೆ ಚುಕ್ಕೆ ರೋಗನೂ ಈ ತೆಂಗುಗೆ ಆಮೇಲೆ ಅಡಕೆಗೆ ಸಾಕಷ್ಟು ಹೆಚ್ಚಾಗಿದೆ. ಇದು ನಮ್ಮ ಹವಾಮಾನ ಬದಲಾವಣೆಯಿಂದ ಸುಮಾರು 10-12 ವರ್ಷದಿಂದ ಈ ಥರ ಆಗ್ತಾ ಇದೆ ಮೈಸೂರು ಸುತ್ತಮುತ್ತ ಪ್ರದೇಶದಲ್ಲಿ ಅಂತ ತಿಳಿಸಿದ್ದಾರೆ. ಆಮೇಲೆ ಧಾರವಾಡದಿಂದ ಸುಭಾಷ್ ಅವರು ಹೇಳ್ತಾ ಇದ್ದಾರೆ ಈ ಸೋಯಾಬೀನು, ಹತ್ತಿ, ಆಮೇಲೆ ಜೋಳ, ಆಮೇಲೆ ಮುಸ್ಕಿನ ಜೋಳ ಸಾಕಷ್ಟು ಜನ ಇಲ್ಲಿ ಬೆಳೆಸ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ ಈ ಮಳೆ ಕರೆಕ್ಟಾಗಿ ಸಮಯಕ್ಕೆ ಬಂದಿಲ್ಲ ಅಂದರೆ ಈ ಸೋಯಾಬೀನು ಸುಮಾರು 70%ಗಿಂತ ಜಾಸ್ತಿ ಇಳುವರಿ ಕಡಿಮೆ ಆಗಿದೆ. ಸೊ 2023 ವಾಸ್ ದಿ ವರ್ಸ್ಟ್ ಇಯರ್ ಅಂತ ಅವರು ತಿಳಿಸಿದ್ದಾರೆ. ಅಂದರೆ ಅಲ್ಲಿ ಸಾಕಷ್ಟು ರೈತರು ಕಷ್ಟಪಟ್ಟಿದ್ದಾರೆ, ಆಮೇಲೆ ಸುಮಾರು 70% ಅಷ್ಟು ಇಳುವರಿನ ಕಳ್ಕೊಂಡಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ. ಆಮೇಲೆ ಅವರು ಹೇಳ್ತಾ ಇದ್ದಾರೆ ಈ ಮಾವು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಕ್ರಾಪು ಈ ಜಾಗದಲ್ಲಿ. ಸುಮಾರು ಒಂದು 10 ವರ್ಷದಿಂದ ಈ ಕೀಟ ಆಮೇಲೆ ರೋಗ ಬಾಧೆ ಹೆಚ್ಚಾಗಿದೆ. ಆಮೇಲೆ ಎಲ್ಲೆಲ್ಲಿ ಈ ಹತ್ತಿ ಬೆಳೆಸ್ತಾ ಇದ್ದಾರೆ ಅವರು ಮೊದಲು ಲಾಂಗ್ ಡ್ಯೂರೇಷನ್ ಕ್ರಾಪ್ನ ಬೆಳೆಸ್ತಾ ಇದ್ರು, ಈಗ ಎಲ್ಲರೂ ಹೈಬ್ರಿಡ್ಸ್ಗೆ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಈಗ ಯಾರು ವೆರೈಟೀಸ್ ಹತ್ತಿ ಜಾಸ್ತಿ ಬೆಳೆಸ್ತಾ ಇಲ್ಲ, ಅವರು ಇದ್ರ ಬದಲು ಹೈಬ್ರಿಡ್ಸ್ನ ಬೆಳೆಸ್ತಾ ಇದ್ದಾರೆ. ಈ ಹೈಬ್ರಿಡ್ಸು ಸುಮಾರು 2 ಅಥವಾ 3 ತಿಂಗಳೇ ಅದು ಕಟಾವ್ಗೆ ಬಂದ್ಬಿಡುತ್ತೆ. ಸೊ ಇದರಿಂದ ಈ ಹತ್ತಿ ಇಳುವರಿ ಹೆಚ್ಚಾಗಿದೆ. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಈ ಕಾಯಿ ಕೊರಕ ಅಂದರೆ ನಾವು ಪಿಂಕ್ ಬೋಲ್ವಮ್ ಅಂತ ಏನು ಹೇಳ್ತೀವಿ, ಇದರದ್ದು ಹಾವಳಿ ಸಾಕಷ್ಟು ಹೆಚ್ಚಾಗಿದೆ. ಇದು ನಮ್ಮ ಪರಿಸರ ಅಥವಾ ಹವಾಮಾನ ಬದಲಾವಣೆಯಿಂದ ಅಂತ ಎಲ್ಲರೂ ತಿಳಿಸಿದ್ದಾರೆ, ವಿಜ್ಞಾನಿಯವರು ಎಲ್ಲರೂ ತಿಳಿಸಿದ್ದಾರೆ. ಸೊ ಈ ಹವಾಮಾನ ಬದಲಾವಣೆಯಿಂದ ಈ ಡೈರಿ ಆಗಲಿ, ಪೌಲ್ಟ್ರಿ ಇಂಡಸ್ಟ್ರಿ ಆಗಲಿ, ಈ ಪಶುಪಾಲನೆ ಆಗಲಿ, ಇದನ್ನು ಸಾಕಷ್ಟು ಅನುಕೂಲ ಆಗಿದೆ ರೈತರಿಗೆ ಅಂತ ತಿಳಿಸಿದ್ದಾರೆ. ಆಮೇಲೆ ಸುಮಾರು ಜನ ಬಾಗಲಕೋಟೆ ಆಮೇಲೆ ಬಳ್ಳಾರಿಯಿಂದ ನಮಗೆ ತಿಳಿಸಿದ್ದಾರೆ ಅಂದರೆ ಈ ಮಳೆದು ನಮಗೇನು ಮಾಹಿತಿ ಸಿಕ್ಕುತ್ತೆ ನಿಮ್ಮಿಂದ, ಅದು ನಮಗೆ ಬಹಳ ಉಪಯೋಗ ಆಗ್ತಾ ಇದೆ. ಯಾಕೆಂದರೆ ನಾವು ತೊಗರಿ, ಸೋಯಾಬೀನು ಎಲ್ಲ ಬೆಳೆಸ್ತಾ ಇದ್ದೀವಿ. ಆಮೇಲೆ ಇದು ನಮಗೆ ಕೆಲವು ಭಾಗದಲ್ಲಿ ಮಾತ್ರ ನಮಗೆ ಕೆನಾಲ್ ನೀರು ಸಿಕ್ಕುತ್ತೆ, ಮಿಕ್ಕಿದ ಭಾಗದಲ್ಲಿ ಬಾಗಲಕೋಟೆ ಆಮೇಲೆ ಬಳ್ಳಾರಿನಲ್ಲಿ ನೀರಿರಲ್ಲ, ಅದು ಮಳೆ ಆಶ್ರಯದಲ್ಲಿ ನಾವು ಇದನ್ನ ಬೆಳೆಸ್ತೀವಿ. ಸೊ ಅದಕ್ಕಾಗಿ ಈ ಪ್ರೋಗ್ರಾಮಿಂದ ನಮಗೆ ಬಹಳ ಅನುಕೂಲ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಬಿ ಎಂ ವಿಶ್ವನಾಥ್ ಅವರು, ಅವರು ಬಹಳ ಒಳ್ಳೆ ದೊಡ್ಡ ರೈತರು, ಬಳ್ಳಾರಿ ಕಂಪ್ಲಿ ಜಿಲ್ಲೆ ತಾಲೂಕಿಂದ, ಅವರು ತಿಳಿಸಿದ್ದಾರೆ ಈ ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಿಗಳ ಮಾಹಿತಿ ಬಹಳ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಆಮೇಲೆ ರೈತರು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರವನ್ನು ಬಳಸಬಾರ್ದು, ಅದರ ಬದಲು ಈ ಕೊಟ್ಟಿಗೆ ಗೊಬ್ಬರನ ಸಾಕಷ್ಟು ಹೆಚ್ಚಾಗಿ ಬಳಸಬೇಕು. ಆಮೇಲೆ ನೀರು ಸಹ ಹೆಚ್ಚು ಬಳಕೆ ಮಾಡಬಾರ್ದು ಅಂತ ತಿಳಿಸಿದ್ದಾರೆ. ನೀರಿನ ನಿರ್ವಹಣೆ ಕಡಿಮೆ ಮಾಡಬೇಕು, ಸಮಗ್ರ ಕೃಷಿ ಹೆಚ್ಚಾಗಿ ಮಾಡಬೇಕು. ಇದರಿಂದ ಒಂದು ಬೆಳೆಯಿಂದ ಇನ್ನೊಂದು ಬೆಳೆಯಲ್ಲಿ ನಾವು ಆದಾಯನ ಪಡ್ಕೋಬೋದು, ಹಣವನ್ನು ನಾವು ಪಡ್ಕೋಬೋದು ಅಂತ ತಿಳಿಸಿದ್ದಾರೆ. ನಮ್ಮ ಕಡೆ ಇತ್ತೀಚೆಗೆ ಮಳೆ ಕಡಿಮೆ ಆಗ್ತಾ ಇದೆ, ಆಮೇಲೆ ಮೂಡ ಮುಸುಕಿತ ವಾತಾವರಣ ಕಂಡು ಬರ್ತದೆ. ಇದರಿಂದ ಸಾಕಷ್ಟು ಹುಳುಗಳು ಆಮೇಲೆ ರೋಗಗಳು ನಮಗೆ ಹೆಚ್ಚಾಗ್ತಾ ಇದೆ. ಆಮೇಲೆ ರಸಗೊಬ್ಬರ ಅಂಗಡಿಯಲ್ಲಿ ರೈತರಿಗೆ 1 ಚೀಲ ಯೂರಿಯಾ ಕೊಡುವುದಕ್ಕೆ ಅವರು ಈ ಬೇರೆ ನಮ್ದು ಏನು ಕೊಟ್ಟಿಗೆ ಗೊಬ್ಬರ ಇದೆ ಅದನ್ನ ಬಳಸಬೇಕು ಅಂತ ತಿಳಿಸಿದ್ದಾರೆ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ, ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ ಹೇಗಿದೆ? 9342063488. ಇಂಗ್ಲಿಷ್ನಲ್ಲಿ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ ಹೇಗಿದೆ? dcc-empri@karnataka.gov.in. ಇಮೇಲ್ ವಿಳಾಸ ಮತ್ತೊಮ್ಮೆ dcc-empri@karnataka.gov.in. ಇಂದಿನ ನಡೆ ನಾಳೆಗೆ ಹಸಿರು ಹಾದಿಯಾಗಲಿ, ಎಲ್ಲರ ಜವಾಬ್ದಾರಿಯಾಗಲಿ. ಸ್ವಚ್ಛ ಉಸಿರಿಗಾಗಿ, ಹಸಿರ ಬಾಳ್ವೆಗಾಗಿ ಒಂದಾಗಿ ಹೋರಾಡೋಣ. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟೀ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಚಿತ್ರಗೀತೆಗಳು. ಆತ್ಮೀಯ ಕೇಳುಗರೆ, ಇಂದು ಆಗಸ್ಟ್ 8, ಕ್ವಿಟ್ ಇಂಡಿಯಾ ಮೂಮೆಂಟ್, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನುವಂತಹ ಸಾರಿದ ದಿನ. ಈ ನೆನಪಿಗೋಸ್ಕರ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭಕ್ಕೆ ಮೈಸೂರು ಮಲ್ಲಿಗೆ ಚಿತ್ರದಿಂದ ಇದ್ದ ಗೀತೆ. ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತನಿಡುವ ಪೆದ್ದೆರೆಗಳ ಗಾನದಲ್ಲಿ ಬಯಲ ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಯಂತ್ರ ಘೋಷ ಹೇಳುವಲ್ಲಿ ಕಣ್ಣು ಬೇರೆ ನೋಟ ಒಂದು ನಾವು ಭಾರತೀಯರು ನಾಡಿನೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಲಿನಲ್ಲಿ ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ ಭಾಷೆ ಬೇರೆ ಭಾವ ಒಂದು ನಾವು ಭಾರತೀಯರು ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಡಿಯೇ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆವ ಧೀರ ಪಯಣದಲ್ಲಿ ಎಲ್ಲೇ ಇರಲಿ ನಾವು ಒಂದು ನಾವು ಭಾರತೀಯರು ಮಾತಾಡು ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಮಾತಾಡು ಮಾತಾಡು ಮಲ್ಲಿಗೆ. ಹೌದು ಕಣ್ರಿ, ಅಚ್ಚ ಕನ್ನಡ ಸ್ವಚ್ಛ ಕನ್ನಡ ಮಾತಾಡ್ ಮಾತಾಡ್ ಚಲುವ ಕನ್ನಡ ನುಡಿ ಕನ್ನಡ ನಡೆ ಕನ್ನಡ ಮಾತಾಡ್ ಮಾತಾಡ್ ಚಲುವ ಕನ್ನಡ ಈ ಸಂಜೆ 7:45 ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ತಪ್ಪದೆ ಕೇಳಿ ಆಲಿಸಿ ಭಾಗವಹಿಸಿ. ನಮ್ಮ ದೂರವಾಣಿ ಸಂಖ್ಯೆಗಳು 2211100 ಅಥವಾ 2000093 ಎಸ್ಡಿ ಕ್ರಮಾಂಕ 08394. ತಪ್ಪದೆ ಕೇಳಿ ಈ ಸಂಜೆ 7:45 ಮಾತಾಡ್ ಮಾತಾಡ್ ಕನ್ನಡ ನೇರ ಪ್ರಸಾರದಲ್ಲಿ. ಕೆಳಗರೆ ಇದೊಂದು ಪ್ರಕಟಣೆ. ಹೊಸಪೇಟೆ ತಾಲೂಕಿನ ಗಣಿಬಾಧಿತ 58 ಗ್ರಾಮಗಳಲ್ಲಿ ಸಮಗ್ರ ಗಣಿ ಪರಿಸರ ಪುನಶ್ಚೇತನ ಯೋಜನೆಯಡಿಯಲ್ಲಿ ತೋಟಗಾರಿಕಾ ಚಟುವಟಿಕೆಗಳನ್ನು ಕೈಗೊಳ್ಳಲು ಆಸಕ್ತ ರೈತರು ತೋಟಗಾರಿಕಾ ಇಲಾಖೆಗೆ ಅರ್ಜಿ ಸಲ್ಲಿಸಲು ಆಹ್ವಾನಿಸಿದ್ದು ಎಂದು ತೋಟಗಾರಿಕಾ ಉಪನಿರ್ದೇಶಕರ ಕಾರ್ಯಾಲಯ ವಿಜಯನಗರ ಜಿಲ್ಲೆ ಹೊಸಪೇಟೆ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆಯನ್ನ ಕೇಳಿದ್ರಿ, ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳನ್ನ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ವಂಶೋದ್ಧಾರಕ ಚಿತ್ರದಿಂದ ಆದ ಒಂದು ಸುಮಧುರವಾದಂತಹ ಗೀತೆಯನ್ನ. ನಾಡಿನೆಲ್ಲರ ಹಸಿವನು ತಣಿಸ ಸುಗ್ಗಿಯ ಒಡೆಯನಿಗೆ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ ಭೂಮಿಯ ಬಸಿರಲಿ ಹುಟ್ಟಿ ಬೆವರಿನ ಬಂಡಿಯ ಕಟ್ಟಿ ಭೂಮಿಯ ಬಸಿರಲಿ ಹುಟ್ಟಿ ಬೆವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು 84 ಲಕ್ಷ ಜೀವರಾಶಿಗೂ ಹೆಗಲು ಕೊಡೋ ಧನಿ ಇವನು ಪಡಲಿ ಸಹಿಸುವುದಿ ಭೂಮಿ ಅನ್ನದಾತನೇ ಸ್ವಾರ್ಥಿಯಾದರೆ ಈ ಭೂಮಿಯೇ ಮರುಭೂಮಿ ರೈತ ಕೈ ಕಟ್ಟಿ ಕುಳಿತರೆ ಲೋಕವೇ ಉಪವಾಸ ರಾಜಾಧಿರಾಜರೇ ಆದರೂ ಇರುವಲ್ಲೇ ವನವಾಸ ದಾನದಲ್ಲಿ ರೈತ ಕರ್ಣನಿಗೂ ನೀನು ಪೈರು ಬಂಗಾರ ಕುಮಿಗಿರು ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ ಬೀಜ ಹೆಮ್ಮರವಾಗೋ ಅಚ್ಚರಿಯುಂಟು ಮಣ್ಣಿನಲ್ಲಿ ಹುಟ್ಟಿದ ಸೂರ್ಯ ಹೂವಲಿ ವಾಸಿಸೋ ದಿನಚರಿಯುಂಟು ಹಳ್ಳಿಯಲಿ ನಿಂತೆ ಇರುವ ಬಾನಿಗೂ ಹೊಸದಿದು ನಿಲ್ಲದೆ ತಿರುಗೋ ಭೂಮಿಗೂ ಬೆರಗಿದು ಸ್ವರ್ಗವ ತೆರೆದಿದೆ ನಿಸರ್ಗ ಬಾಗಿಲು ನಿಸರ್ಗ ಕಾಯಲು ರೈತನೆ ಕಾವಲು ನಾಗರಿಕತೆಯಲ್ಲಿ ಮರೆತರೆ ನೀಗಿಲು ನಾಲ್ಕೇ ದಿನದಲ್ಲಿ ಲೋಕವೇ ಕತ್ತಲು ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ ಬಸಿರಲಿ ಹುಟ್ಟಿ ಬೆವರಿನ ಬಂಡಿಯ ಕಟ್ಟಿ ಭೂಮಿಯ ಬಸಿರಲಿ ಹುಟ್ಟಿ, ಬೆವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ಕೇಳುಗರೆ ಗಮನಿಸಿ, ಹೊಸಪೇಟೆ ತಾಲೂಕಿನ ಗಣಿ ಬಾಧಿತ 58 ಗ್ರಾಮಗಳಲ್ಲಿ ಸಮಗ್ರ ಗಣಿ ಪರಿಸರ ಪುನಶ್ಚೇತನ ಯೋಜನೆಯಡಿಯಲ್ಲಿ ತೋಟಗಾರಿಕಾ ಚಟುವಟಿಕೆಗಳನ್ನು ಕೈಗೊಳ್ಳಲು ಆಸಕ್ತ ರೈತರು ತೋಟಗಾರಿಕಾ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಲು ಆಹ್ವಾನಿಸಿದ್ದು ಎಂದು ತೋಟಗಾರಿಕಾ ಉಪನಿರ್ದೇಶಕರ ಕಾರ್ಯಾಲಯ ವಿಜಯನಗರ ಜಿಲ್ಲೆ ಹೊಸಪೇಟೆ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೇಳುಗರೆ, ಈ ಸಂಜೆ 7:45 ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ ಕೇಳ್ತಾ ಇದ್ದೀರಾ ಮಾತಾಡ್ ಮಾತಾಡ್.